ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸೋಮಲಾಪುರ ಗ್ರಾಮದ ರೈತರು ಚಂದ್ರಶೇಖರ್ ಅಂತ ಇವರ ಹೆಸರು. ಇವರು ವಿಶೇಷವಾಗಿ ಮಾವು ಬೆಳೆಗಾರರು, ಅದರಲ್ಲೂ ಬೇರೆ ಬೇರೆ ಬೇರೆ ತಳಿಗಳ ಮಾವನ್ನು ಬೆಳೆದು ಅದನ್ನು ಮಾರ್ಕೆಟ್ಗೆ ಮಾರಾಟ ಮಾಡಿಕೊಂಡು ಆರ್ಥಿಕವಾಗಿ ದೃಢತೆಯನ್ನು ಕಂಡುಕೊಂಡಿರ್ತಕ್ಕಂಥ ರೈತರು. ಅವರನ್ನ ಮಾತಾಡಿಸೋಣ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ಕಾರ. ನಿಮಗೆ ಚಂದ್ರಶೇಖರ್ ಅಂತಾರ ಚಂದ್ರಪ್ಪ ಅಂತಾರ? ಚಂದ್ರಶೇಖರ್ ಅಂತಾರೆ ಸರ್. ಚಂದ್ರಶೇಖರ್ ಅಂತಾರೆ. ನಿಮ್ಮ ಊರು ಸೋಮಲಾಪುರ? ಸೋಮಲಾಪುರ ಸರ್. ಸಂಡೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಸಂಡೂರ್ಲಿಂದ 8 ಕಿಲೋಮೀಟರ್ ಸರ್. 8 ಕಿಲೋಮೀಟರ್. ಹಾ ಸರ್. ಈ ಭಾಗದಲ್ಲಿ ನೀವು ಮಾವು ಬೆಳೆಗಾರರು? ಹೌದು ಸರ್. ಅಂದ್ರೆ ನಿಮ್ ತಂದೆಯವ್ರ ಕಾಲದಿಂದಲೂ ಇದಿತ್ತ ಅಥವಾ ಇತ್ತೀಚೆಗೆ? ಇಲ್ಲ, ನಮ್ ತಂದೆಯವ್ರ ಕಾಲದಿಂದನೇ ತೋಟ ಇದ್ದಿಲ್ಲ ಸರ್. ಬಟ್ ಬಿಸಿನೆಸ್ ಇತ್ತು, ವ್ಯವಹಾರ ಮಾಡ್ತಾ ಇದ್ವಿ. ಬೇರೆ ತೋಟ ಗುತ್ತಿಗೆ ಹಾಕಿ ತಗೊಂಡು ವ್ಯವಹಾರ ಮಾಡ್ತಾ ಇದ್ವಿ. ಅದರಲ್ಲಿದ್ದಾನೆ ನಾವು ಸ್ವಂತ ತೋಟ ಬೆಳೆಸಿ, ಯಾಕಂದ್ರೆ ಹೊಲ ಇತ್ತಲ್ಲ ಅಡವಿ ಪಕ್ಕಕ್ಕೆ, ಹೊಲ ನೀರಿನ ವ್ಯವಸ್ಥೆ ಅಲ್ಲೇ ನಾರಿ ಹಳ್ಳ ಐತೆ, ಅದಕ್ಕೋಸ್ಕರ ಬೋರ್ ವ್ಯವಸ್ಥೆ ಇಲ್ಲದ್ರು ಕೂಡ ಗಿಡ ಬೆಳೆಸಬಹುದಲ್ಲ ಒಂದು ಚಲದಿಂದ ಮಾಡಿಕೊಂಡು. ಬೇರೆ ಏನೇನು ಬೆಳಿತಾ ಇದ್ರಿ ಮೊದ್ಲೆಲ್ಲ ನೀವು? ಸರ್ ಮೊದ್ಲು ಅಲ್ಲಿ ಅಡವಿ ಪಕ್ಕ ಸರ್, ಹಂಗಾಗಿ ಪ್ರಾಣಿ ಪಕ್ಷಿದು ಎಲ್ಲ ಬಹಳ ಕಾಟ ಜಾಸ್ತಿ. ಹಂಗಾಗಿ ಮೆಕ್ಕೆಜೋಳ ಅವೆಲ್ಲ ಹಾಕ್ತಿದ್ವಿ, ಎಷ್ಟು ಕಾವಲು ಎಲ್ಲ ಹೋದ್ರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಿಕ್ತಿತ್ತು. ಆಮೇಲೆ ರಾಗಿ ಅಂತವೆಲ್ಲ ಹಾಕಿ ಬೆಳಿತಿದ್ವಿ ಸರ್ ಫಸ್ಟ್ ಎಲ್ಲ. ಮತ್ತೆ ಅದ್ರಲ್ಲಿಂದ ಈ ಮಾವಿಂದ ಬೆಳೆ ಹಾಕಿದ್ರು ಕೂಡ ಅದರಲ್ಲಿ ಮಧ್ಯದಲ್ಲಿ ಎಲ್ಲ ಬೆಳೆನೂ ತೆಗಿಬಹುದು. ಡಿಸ್ಟೆನ್ಸ್ ಒಂದು 30-40 ಇರ್ತತೆ. ಇಲ್ಲ ಫಸ್ಟ್ ಎಲ್ಲ 25 ಇಡ್ತಿದ್ರು ಅಡಿ. ಅದು ಮರಳೆಲ್ಲ ಸರ್, ಗಿಡ ಬೆಳಿಲಿಕ್ಕೆ ಬೇರೆ ಗಿಡ ಸಾಕಷ್ಟು ಹಳ್ಳಿ ಬಿಡ್ತದೆ. ಹಂಗಾಗಿ ನಾವು ಹೆಚ್ಚು ಕಡಿಮೆ ಈಗ 30-40 ಡಿಸ್ಟೆನ್ಸ್ ಇಟ್ಟು ಗಿಡ ಹಾಕಿದೀವಿ ಸರ್. ಗಿಡ ಹಾಕಿದೀವಲ್ಲ ಅದರಲ್ಲಿ ಮಧ್ಯದಲ್ಲಿ ಬೆಳೆನು ಬೆಳಿಬಹುದು, ರಾಗಿ ಆಮೇಲೆ ಶೇಂಗಾ. ಸೊ ತೋಟಗಾರಿಕೆ ಬೆಳೆ ಬೆಳೆಯೋರಿಗೆ ಎರಡ್ ರೀತಿಯಿಂದ ಲಾಭ. ಹೌದು ಸರ್. ಒಂದು ಮುಖ್ಯವಾದ ಬೆಳೆ ಏನು ಗುರಿ ಇಟ್ಕೊಂಡಿರ್ತಾರೋ ಅದನ್ನು ಬೆಳೀತಾ ಇರಬಹುದು, ಜೊತೆಗೆ ಮಧ್ಯದ ಜಾಗದಲ್ಲಿ ನಿಮ್ಗೆ ಊಟಕ್ಕೆ ಬೇಕಾಗುವಂತ ಆಹಾರ ಧಾನ್ಯಗಳನ್ನೆಲ್ಲ ಬೆಳಿಬಹುದು ಸರ್. ಅದನ್ನು ಮಾಡ್ತಾ ಇದೀವಿ ಸರ್. ಈ ಮಾವು ಬೆಳಿಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾವೀಗ ಹೆಚ್ಚು ಕಡಿಮೆ 18 ವರ್ಷ ಆಯ್ತು. 18 ವರ್ಷದಿಂದ ಹಾಕಿರ್ತಕ್ಕಂತ ಗಿಡಗಳು? ಹೌದೌದು. ಈಗ ಎಷ್ಟು ತಳಿಗಳಿದಾವೆ ಸರ್? ಒಂದು ಈಗ ನಮ್ಮ ತೋಟದಲ್ಲಿ ಒಂದು 7-8 ತಳಿ ಇದಾವೆ ಸರ್. ಯಾವ್ಯಾವ ಇದಾವೆ? ಮಲ್ಲಿಕಾ, ಬೇನಿಶ, ಮಲ್ಗೋಬ, ನೀಲಮ್, ಆಮೇಲೆ ತುತಾಪುರಿ, ಆಮೇಲೆ ಖಾದರ್ ಪಸಂದು, ಆಮೇಲೆ ದಸರಾ, ಆಮೇಲೆ ಲಾಂಗ್ರಾ ಅಂತ ಇದೆ ಸರ್. ಲಾಂಗ್ರಾ? ಹಾ ಸರ್. ನೋಡಕ್ ಸಣ್ಣ ಹಣ್ಣು, ಸ್ವೀಟ್ ಮಾತ್ರ ನಂಬರ್ 1. ಮಲ್ಲಿಕಾ ಈ ಮಲ್ಗೋಬ ಇವೆಲ್ಲ ನಂಬರ್ 1 ಹಣ್ಣು. ನೀವು ಮೊದಲು ಮಾರ್ಕೆಟ್ ಮಾಡಿದವರು? ಹೌದು ಸರ್. ಹೌದು, ಯಾರು ತೋಟದಲ್ಲಿ ಬೆಳೀತಾ ಇದ್ರು, ನೀವು ಗುತ್ತಿಗೆ ಇಡ್ತಿದ್ರಿ, ಮಾರಾಟ ಮಾಡ್ತಿದ್ರಿ. ಹೌದು ಸರ್. ಬೆಳೆಯುವ ಅನುಭವ ಹೇಗಿತ್ತು, ಅದೆಲ್ಲ ಹೇಗೆ ತಗೊಂಡ್ರಿ? ಹೇಗ್ ತಗೊಂಡ್ ಅಂದ್ರೆ ಸರ್, ನಮ್ಮ ಅಪ್ಪರು ಸ್ವಲ್ಪ ಮಾಹಿತಿ ಕೊಟ್ರು. ಹಂಗಾದ್ರೆ ಹಿಂಗೆ ತೋಟ ಬೆಳೆದಿರತ್ತಾಗ ಒಬ್ರ ಹತ್ರ ಹಿಂಗೆ ಶಿವಮೊಗ್ಗ ಕಡೆ ಎಲ್ಲ ರೈತರು ಇದ್ರಲ್ಲಿಂದ ಹೋಗಿದ್ರು, ಒಂದ್ಸಲ ಹೋಗಿದ್ರು ಟ್ರೈನಿಂಗ್ ಹೋಗಿದ್ರು. ಅವಾಗ ಅಲ್ಲಿ ಮಾಹಿತಿ ಪ್ರಕಾರ ನಮಗ್ ಕೊಟ್ರು, ಅದನ್ನ ನಾವು ಹೆಚ್ಚಿನ ಮಟ್ಟದಾಗ ಉಪಯೋಗ ಮಾಡಿಕೊಂಡು ಬೆಳೆಸಿದೀವಿ ಸರ್ ಗಿಡನ. ಫಸ್ಟ್ ಒಂದು 2.5 3 ಕುಣಿ ತೆಗಿಬೇಕು. ಕುಣಿ ತೆಗೆದ್ಮೇಲೆ ಸ್ವಲ್ಪ ಅದು ಜರಿ ಹುಳ ಅಂತ ಪ್ರೇರಣೆ, ಅದೇ ನೀವು ಖರೀದಿ ಮಾಡೋದಕ್ಕೆ ನಾವೇ ಬೆಳಿಬೇಕು ಅನ್ನೋದೊಂದು ನಿಮ್ಗೆ ಮೂಲದ ಪ್ರೇರಣೆ ಇತ್ತು? ಇತ್ತು ಸರ್. ಇನ್ನೊಂದು, ನೀವು ತಂದೆಯವರು ವಿಸಿಟ್ ಮಾಡಿ ಬೇರೆ ಕಡೆ ಕ್ಷೇತ್ರ ದರ್ಶನ ಮಾಡಿಕೊಂಡು ಅನುಭವಕ್ಕೆ ಬಂದದ್ದನ್ನ ಮಾಡಿದ್ರು. ಹೌದು ಸರ್. ಮತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ತೋಟಗಾರಿಕೆ ಇಲಾಖೆಯವರು ಮಾಡಿದ್ರ? ಮಾಡಿ. ಯಾವ ರೀತಿ ಸಹಾಯ ಸಿಕ್ತು ಅವ್ರ ಕಡೆಯಿಂದ? ಅಂದ್ರೆ ಅವ್ರ ಕಡೆಯಲ್ಲಿದ್ದ ಈ ಸುಭಾನ್ ಸರ್ ಅಂತಂದಿದ್ರು ಸರ್, ಅವರ ತೋಟಗಾರಿಕೆ ಆಫೀಸರ್ ಅವರು. ಅವರು ಗಿಡ ಕೊಡ್ಲಿಕ್ಕೆ ಒಂದು ಮಾರ್ಗ ಕೊಟ್ರು ಅವ್ರು ನಮಗೆ. ಬೋರ್ವೆಲ್ ಇದ್ರೆ ಮಾತ್ರ ಗಿಡ ಕೊಡ್ತೀವಿ ಅಂತಂದು ಅವರು ತೋಟಗಾರಿಕೆ ಇದ್ರಲ್ಲಿ ಇತ್ತು, ಅದು ಪ್ರೋಸೆಸ್ ಇತ್ತು. ಬಟ್ ಆದ್ರೆ ನಾವು ನೀರಿಲ್ದಲ್ಲೇ ಗಿಡ ಬೆಳೆಸ್ತೀವಿ ಅಂಬೋದು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬಂತೋ ಏನೋ ಗೊತ್ತಿಲ್ಲ, ಯಾರು ಹೇಳಿದ್ರು ಗೊತ್ತಿಲ್ಲ. ಬಟ್ ಅವ್ರು ಕೊಟ್ಟರು, ನಾವು ಬೆಳೆಸಿದ್ವಿ. ನೀರಾವರಿ ಇದ್ದರೆ ಬೆಳೆಸಿಲ್ಲ, ಆಡಿದ್ರು. ನಾವು 120 ಗಿಡ ಒಂದೇಟೆ ಕೊಟ್ಟಿದ್ರು ಅವರು. ಆ 120 ಗಿಡನೂ ಬೆಳೆಸಿ ಯಾವುದು ಫೇಲ್ ಆಗಿಲ್ಲ. ಅಂದ್ರೆ ಈಗ ನೀರಿನ ಮೂಲ ಏನು ನಿಮ್ಗೆ? ಹಾಗಾದ್ರೆ ಬೋರ್ವೆಲ್ ಇದ್ದಿಲ್ಲ ಸರ್. ಫಸ್ಟ್ ನಾವೇನ್ ಮಾಡಿದ್ವಿ, ಈಗ ನಾರಿ ಹಳ್ಳ ಇದೆ ಹೊಲದ ಪಕ್ಕಗನೆ, ನಾರಿ ಹಳ್ಳ ಇದೆ. ಹಾ ಸರ್. ಅದ್ರಲ್ಲಿದ್ದ ಒಂದು ಫಸ್ಟ್ ಗೆಲ್ಲ ತುಂಬಿ ಹಾಕ್ತಿದ್ವಿ ಕೊಡ್ಲಿದ್ದ. ಆಮೇಲೆ ಒಂದು ಉಪಾಯದಿಂದ ಹೈಲ್ ಮೋಟರ್ ತಗೊಂಬಂದ್ವಿ, ನೀರೋಡೆ ಪಂಪು. ಅದನ್ನಿಟ್ಟು ಜನರೇಟರ್ ಇದು ಡೀಸೆಲ್ ಹಾಕಿ ಇದು ಮಾಡ್ತೀವಲ್ಲ, ಅದ್ರಲ್ಲಿದ್ದ ನೀರು ಪೈಪ್ ಮುಖಾಂತರ ಗಿಡಕ್ಕ ಕಾಲೇವ ಮಾಡಿ ಬಿಡ್ತಾ ಇದ್ವಿ. ಅದಾದ ನಂತರ ಈಗ ಹಳ್ಳದಲ್ಲಿ ಈಗ ಒಂದ್ ವರ್ಷ ಎರಡ್ ವರ್ಷ ನಮಗೆ ನೀರಿನ ಕೊರತೆ ಬರಲಿಲ್ಲ. ಹಳ್ಳ ವರ್ಷ ಪೂರ್ತಿ ಇರುತ್ತಾ? ಅದೇ ಸರ್, ಈಗ ಎರಡು ವರ್ಷ ನೀರಿನ ಕೊರತೆ ಬರಲಿಲ್ಲ. ಅವಾಗೆಲ್ಲ ಸಾಕಷ್ಟು ಮಳೆ ಇತ್ತು. ಇತ್ತು, ಆ ಕಡೆ ಕೆರೆ ಇದೆ ಬಂಡ್ರಿ. ಹಾ ಸರ್, ಇಪ್ಪತ್ತು ವರ್ಷದ ಹಿಂದೆ ಅವಾಗ ನೀರಿನ ಕೊರತೆ ಇದ್ದಿಲ್ಲ ನಮಗೆ. ಬೇಸಿಗೆ ಪೂರಾ ನೀರ್ ಆಯ್ತು, ಹೆಂಗೋ ಸ್ವಸ್ವಲ್ಪ ಇದ್ರು ಕೂಡ ತುಂಬಿ ಹಾಕಿ ಆದ್ರೂ ಗಿಡ ಬೆಳೆಸ್ಕೊಂಡ್ಬಿಟ್ಟಿವಿ ಬೇಸಿಗೆ ಟೈಮಲ್ಲಿ. ಬಟ್ ಎರಡು ಮೂರನೇ ವರ್ಷದಾಗೆ ನೀರಿನ ಅಭಾವ ಬಹಳ ಕಠಿಣ ಆಗ್ಬಿಡ್ತು. ಬಹಳ ಅಂದ್ರೆ ಬಹಳ ಕಠಿಣ ಆಗ್ಬಿಡ್ತು. ಬೇಸಿಗೆ ಪೂರಾ ನೀರೇ ಹೋಗ್ಬಿಡ್ತು. ಜೆಸಿ ಬಿಲ್ಲಿಂದ ಕುಣಿ ತೆಗೆದ್ವಿ, ಬಸಿ ಬಂತು, ಬಸಿನು ತಗೊಂಡ್ ಹಾಕಿದ್ವಿ. ಅದ ನಂತರ ಪೂರಾ ನೀರು ಹಿಂಗಿ ಬಿಡ್ತು, ಬಿಸಿಲು ಜಾಸ್ತಿ ಆದಂಗೆಲ್ಲ ಹಿಂಗಿ ಬಿಡ್ತು. ಅವಾಗ ಏನ್ ಪ್ಲಾನ್ ಮಾಡಿದ್ವಿ, ಬಂಡಿ ಇತ್ತು, ಬಂಡಿ ತಗೊಂಡು ಎತ್ತು ಕಟ್ಕೊಂಡು ಒಂದ್ ಮೂರ್ ಬ್ಯಾರಲ್ ಇಟ್ಕೊಂಡು ತಗೊಂಡ್ ಹೋಗ್ತಿದ್ವಿ. ಊರಾಗ ನೆಲ್ಲಿ ಇರ್ತಾವಲ್ಲ, ನೆಲ್ಲಿ ಕೊಡದಲ್ಲಿ ಇಟ್ಕೊಂಡು ಬ್ಯಾರ್ಲಿಗೆ ಹಾಕೊಂಡು ಇಲ್ಲಿದ್ದ ಬಂಡೆಗೆ ತಗೊಂಡೋಗಿ ಅಲ್ಲಿ ತುಂಬಿ ತುಂಬಿ ಹಾಕ್ತಿದ್ವಿ. ಬಟ್ ಆದ್ರೆ ಬ್ಯಾರಲ್ ಇದ್ದ ಅದು ನೀರು ಲೆವೆಲ್ ದಾರಿ ಅಲ್ಲಲ್ಲ ಸರ್. ಈಗ ನಮ್ದಂದ್ರೆ ಹೊಲ ಮೇರೆ ಹತ್ತಬೇಕಾದ್ರೆ ಟುಮ್ಕ್ತತೆ, ಇದಾಗ್ತತೆ, ಅರ್ಧ ನೀರು ತೆಲಿ ಬಿಡೋದು. ಅದನ್ನು ಸಂಕಟ ಆಗದ್ ನಮಗೆ, ಯಾಕಂದ್ರೆ ಇಲ್ಲಿ ಕಷ್ಟ ಬಿದ್ದು ತುಂಬಿಕೊಂಡು ತಗೊಂಡೋಗಿರ್ತೀವಿ. ಬಟ್ ಅಲ್ಲಿ ನಮಗೆ ನೀರು ಅರ್ಧಕ್ಕರ್ಧ ಇಲ್ಲೇ ದಾರಿಯಲ್ಲೇ ಹೋಗ್ಬಿಟ್ಟವಲ್ಲ ಅಂತ ಒಂದ್ ಸಂಕಟ ಆಗೋದು. ಅದಕ್ಕೆ ಅಪ್ಪರ್ ಒಂದು ಮಾಹಿತಿ ಕೊಟ್ರು, ಇಲ್ಲ ಈ ತರ ಬೇಡ, ಒಂದು ಸಿಂಟೆಕ್ಸ್ ಮೂರು ಬ್ಯಾರಲ್ ಎಷ್ಟು ನೀರು ಒಂದ್ 600 ಲೀಟರ್ ಇಡಿಸ್ಬೋದು ಅಂತದೊಂದು ಸಿಂಟೆಕ್ಸ್ ತಗೊಂಡು ಅದಕ್ಕೊಂದ್ ವಾಲ್ ಮಾಡ್ಕೊಂಡು ಒಂಥರ ಗೋಣಿಚೀಲ ಈ ತರ ಬಂಡಿಯಾಗ ಬೆಡ್ ಮಾಡ್ಕೊಂಡು ಅದಕ್ಕೂ ಏನು ಡ್ಯಾಮೇಜ್ ಆಗದಂಗೆ ನಿಧಾನಾಗ ಹೋಗಿ ವಾಲ್ ಮಾಡಿ ಗಿಡ ಗಿಡಕ್ ಬಿಟ್ರೆ ಚೆನ್ನಾಗಲ್ಲಪ್ಪ ಅಂತಂದು ಅದೊಂದು ಪ್ಲಾನ್ ಕೊಟ್ರು. ಅದ್ರ ಮುಖಾಂತರ ನಾವು ಗಿಡ ಬೆಳೆಸಿದ್ವಿ. ಈಗ ಅಷ್ಟು ಗಿಡ ಬೆಳೆಸಿ ಎಷ್ಟು 3-4 ವರ್ಷದಾಗೆ ಬೆಳೆ ತಗೊಂಡ್ಬಿಟ್ಟಿವಿ ಸರ್ ನಾವು ಮಾವಿಂದು. ಎಲ್ಲಾ ತಳಿಗಳು ಬೆಳೆ ಬಂತು? ಹೌದೌದು ಬಂತು. ಚಂದ್ರಪುರ ನಿಮ್ಗೆ ಎಷ್ಟು ವರ್ಷ ವಯಸ್ಸು ಸರ್? ನಮಗೀಗ 40 ಇದೆ. 40 ವರ್ಷ? ಹೌದು ಸರ್. ಮಾವಿನ ತೋಟ ಮಾಡಿದಾಗ ನಿಮ್ ತಂದೆಯವರು ಮಾಡಿದ ಕಾಲಘಟ್ಟಕ್ಕೆ ನಿಮ್ಗೆ 18-20 ವರ್ಷದ ಹುಡುಗ? ಹೌದು ಸರ್, 20 ವರ್ಷ. ಸೊ ಅಷ್ಟೆಲ್ಲ ಶ್ರಮ ನಿಮ್ ತಂದೆಯವ್ರದ್ದು ಇದೆ ಅವಾಗ ಸರ್? ನಮ್ಮ ಅಪ್ಪರಲ್ಲಿದ್ದಾನೆ ಅದು ಎಲ್ಲ. ಅದು ಫಸ್ಟ್ ಎಲ್ಲ ಇದು ಡ್ಯೂಟಿ ಮಾಡ್ತಿದ್ರು, ರಿಟೈರ್ಮೆಂಟ್ ಆಗ್ಬಿಡ್ತು. ಅಂದ್ರೆ ಏಜ್ ಇದ್ದಿಲ್ಲ, ಏಜ್ ಅದೇನು ಹೆಚ್ಚು ಕಡಿಮೆ ಬರ್ದು ರಿಟೈರ್ಮೆಂಟ್ ಆಗ್ಬಿಡ್ತು. ತಂದೆಯವ್ರ ಹೆಸರು? ಮಲ್ಲಿಯಪ್ಪ ಸರ್. ಮಲ್ಲಿಯಪ್ಪ. ಅವರು ಒಂದು ಸಾಧನೆ ಮಾಡ್ಬೇಕಂಬದೊಂದು ಇದಾಯ್ತು. ನಮ್ಗೆ ಇಷ್ಟೆಲ್ಲ ಇದಾದ್ರೂ ಕೂಡ ಬೇರೆ ಕಡೆ ಕೆಲಸ ದುಡಿಯೋದು ಬೇಡ, ಹೊಲ ಇದೆ ಅದನ್ನೇ ಒಂದ್ ಏನೋ ಒಂದು ಮಾರ್ಗ ಮಾಡ್ಕೊಂಡು ಮಾಡೋಣ ಅಂತಂದು ಒಂದು ಫಸ್ಟ್ ವ್ಯವಹಾರ ಮಾಡ್ತಿದ್ರು. ಅದನ್ನು ನಾವು ಅದರಲ್ಲೇ ಹಂಗೆ ಭಾಗವಹಿಸಿದ್ವಿ. ಅದ್ರ ಮುಖಾಂತರ ನಾವು ಗುತ್ತಿಗೆ ತಗೊಂಡು ಅವರು ಇಷ್ಟಂತಂದು ವರ್ಷದ ಗುತ್ತಿಗೆ ಅವ್ರಿಗೆ ಕಟ್ಟಿ ಉಳಿದಿದ್ ಲಾಭ ನಮ್ಗೆ ಇಷ್ಟು ಸಿಗ್ಬೇಕಾದ್ರೆ ನಾವು ಸ್ವಂತ ತೋಟನೇ ಬೆಳೆಸಿ ಅದ್ರಲ್ಲಿದ್ದ ತಗೊಂಡ್ರೆ ಇನ್ನ ನಮ್ಮ ಮಕ್ಕಳು ಮರಿ ನಮ್ಮ ಕುಟುಂಬ ಬೇಕಾದಷ್ಟು ಇಂಪ್ರೂವ್ ಆಗ್ತದಲ್ಲ, ಸಾಕ ಆಗ್ತದಲ್ಲ ಅಂತಂದು ನಿಮ್ ತಂದೆಯವರು ಆ ಪ್ಲಾನ್? ಹೌದೌದು ಸರ್, ಅವ್ರ ಪ್ಲಾನ್ ಮುಖಾಂತರನೇ ನಾವು ಈ ತರ ಅವರೇ ತಂದು ನಾಟಿ ಮಾಡಿ. ಹೌದು ಸರ್, ಹೌದೌದು. ಅವ್ರ ಮಾರ್ಗದರ್ಶನ ಕೊಟ್ಟರು, ನಾವು ಅವ್ರಿಗೆ ಸಹಕಾರ ಮಾಡಿದ್ವಿ. ಸಹಕಾರಲ್ಲಿದ್ದ ತೋಟ ಆಯ್ತು, ತೋಟದಲ್ಲಿದ್ದ ಈಗ ಜೀವನ ಆಗ್ತದೆ. 4-5 ವರ್ಷದಲ್ಲೇ ನಿಮ್ಗೆ ಫಲ ಕೊಡ್ಲಿಕ್ಕೆ ಶುರುವಾಯ್ತು? ಹೌದು ಸರ್. ಎಷ್ಟೆಷ್ಟು ಇಳುವರಿ ಬರ್ತಾ ಇತ್ತು ನಿಮ್ಗೆ ಸರ್? ಫಸ್ಟ್ 4 ವರ್ಷಲಿದ್ದ ಸ್ವಲ್ಪ, ಅಂದ್ರೆ ಒಂದು ಗಿಡಲಿದ್ದ ಮಿನಿಮಮ್ ಅಂದ್ರೆ ಒಂದು 20-30 ಕೆಜಿ ಈ ತರ ಸ್ಟಾರ್ಟ್ ಆಗ್ತಾ ಬಂತು. ವರ್ಷದಲ್ಲಿದ್ದ ವರ್ಷದಲ್ಲಿ ಗಿಡ ಹೆಂಗ ಅದು ದೊಡ್ಡದಾಗ್ತಾ ಬರ್ತತೆ, ಆ ತರ ಕಾಪುನು ಜಾಸ್ತಿ ಆಗ್ತಾ ಬಂತು. ನೋಡಿ, ನೀರ್ ಕೊಡೋದೇ ಒಂದ್ ದೊಡ್ಡ ಸಂಘರ್ಷ ನಿಮ್ದು. ಹೌದು, ಅಷ್ಟೆಲ್ಲ ಸಮಸ್ಯೆ ಇತ್ತು. ಹೌದು ಸರ್. ಆ ಗಿಡಗಳ ಬೆಳವಣಿಗೆಗೆ ಮತ್ತೆ ಏನಾದ್ರೂ ರೋಗ ರುಜಿನ ಬಂತು ಅಂದ್ರೆ ಏನ್ ಮಾಡ್ತಾ ಇದ್ರಿ? ಏನಾದ್ರೂ ಔಷಧಿಗಳ ಸಿಂಪರಣೆ ಈ ತರದೆಲ್ಲ ಮಾಡ್ತಾ ಇದ್ರ ಅಂದ್ರೆ ಸರ್? ಹಾ ಸರ್, ಅದು ಅದು ಕಾಯಿ ಬಿಡುವಾಗ ಅಂದ್ರೆ ಫಸ್ಟ್ ಗೆ ಗಿಡ ಬೆಳೆಸಬೇಕಾರೇನೆ ಅದು ಒಂದು ಕುಡಿ ಹುಳ ಮೈತಿ ಸರ್, ಕುಡಿ ಬರ್ತತಲ್ಲ ಹುಳ ಮೈದ್ ಬಿಡ್ತಿತ್ತು. ಅದು ರಾತ್ರಿ ಬರ್ತತೆ ಹುಳ, ಹಗಲತ್ತಿರಲ್ಲ, ಹಗಲತ್ತಿರಲ್ಲ. ಅದು ಹೆಂಗ ರಾತ್ರಿ ಈಗ ನೀರು ಪಾರು ತಗೊಂಡ್ ಹೋಗ್ಬೇಕಾರೆ ನೋಡಿ ಅಬ್ಸರ್ವ್ ಮಾಡಿದಾಗ ಆ ಕುಡಿ ರಾತ್ರಿ ಮೈಯೋದು ಹಗಲತ್ತು ನೀವು ಹುಡುಕಿದ್ರು ಸಿಕ್ತಿದ್ದಿಲ್ಲ. ಅದು ಏನಾಗ್ತದಂತಾನೆ ಗೊತ್ತಾಗ್ಲಿಲ್ಲ. ಅವಾಗ ಅಪ್ಪರು ಅದನ್ನ ಕಂಡಿಡಿದ್ರು, ಕುಡಿ ಈ ತರ ರಾತ್ರಿ ಬಂದು ಉಳಿತೈತೆ, ಅದ ರೆಕ್ಕೆ ಇರ್ತತೆ, ಹಾರಿ ಹೋಗ್ಬಿಡ್ತತೆ. ಅದನ್ನ ಹಿಡ್ದು ಮಣ್ಣಲ್ಲಿ ಇದು ಮಾಡ್ಕೆ ಅಂತ ಬಂದ್ವಿ. ಅದನ್ನು ಒಂದ್ ಇದಾಯ್ತು. ಅದಕ್ಕೂ ಏನಾನ ಒಂದು ಪರಿಹಾರ ನೋಡ್ಬೇಕಲ್ಲ, ಎಷ್ಟು ದಿನ ಅಂತ ಆರ್ಸಕ್ಕಾಗುತ್ತೆ ಅದಂತಂದು ಅದಕ್ಕೊಂದು ಬೇವಿನೆಣ್ಣೆ ಸಿಂಪರಣೆ ಮಾಡಬೇಕಂತಂದು ಒಂದು ತೋಟಗಾರಿಕೆ ಇಲಾಖೆಯಲ್ಲಿದ್ದ ಒಂದು ಮಾಹಿತಿ ಕೊಟ್ರು. ಬೇವಿನೆಣ್ಣೆ ಸಿಂಪರಣೆ ಮಾಡಿದ್ವಿ. ಅದ್ರಲ್ಲಿದ್ದ ಇನ್ನೊಂದು ಕೆಲವೊಂದು ಕೀಟನಾಶಕ ಎಣ್ಣೆ ಅವು ಇವು ಸ್ಪ್ರೇ ಮಾಡಕ್ ಹೇಳಿದ್ರು. ಬಟ್ ಮಾಡಿದ್ವಿ, ಗಿಡಕ್ಕೆ ಹೊಡ್ತಾ ಇತ್ತು ಸರ್, ಅದು ಗಿಡ ಕೊಡ್ತಾ ಇತ್ತು ಸಿಂಪರಣೆ ಮಾಡೋದ್ರಿಂದ ಜಾಸ್ತಿ ಆಗ್ಬಿಡ್ತಲ್ಲ ಸಿಂಪರಣೆ, ಹಂಗಾಗಿ ಹೊಡ್ತಾ ಇತ್ತು. ಅವಾಗ ಏನ್ ಮಾಡಿದ್ವಿ ನಾವಾಗೆ, ನಾವು ಒಂದು ಅಪ್ಪರು ಒಂದು ಏನ್ ಮಾಡೋವಾಗಪ್ಪ, ಈಗ ಗೋಮೂತ್ರಲಿದ್ದ ಬೇಕಾದಷ್ಟು ಅನುಕೂಲ ಇದೆ, ನಮ್ಮವೇ ದನ ಕರುಗಳಿದಾವೆ, ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡು ಅದೊಂದು ಬ್ಯಾರ್ಲಿಗೆ ಹಾಕೊಂಡು ಆಮೇಲೆ ಇದು ಬಿಲ್ವ ಪತ್ರಿಕಾಯಿ ಅದನ್ನ ಹೊಡೆದ್ ಬಿಡೋದು, ಹೊಡೆದು ಬ್ಯಾರ್ಲಲ್ಲಿ ಕೊಳೆ ಹಾಕ್ಬಿಡೋದು. ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳು ಕೊಳೆ ಬಿಡ್ಬೇಕು ಸರ್ ಅದು. ಹೌದೌದು, ಕೊಳೆ ಬಿಡ್ಬೇಕು. ಕೊಳೆ ಬಿಟ್ಟ ಮೇಲೆ ಆ ಇದು ಗೋಮೂತ್ರನು ಹಾಕಿರ್ತೀವಿ, ಆ ಕಾಯಿನೂ ಹೊಡೆದು ಅದರಲ್ಲಿ ಕೊಳೆ ಬಿಟ್ಬಿಡೋದು. ಅದ್ರ ಎಲ್ಲ ನೀರು ಹಾಕಿ ಕೊಳೆ ಬಿಟ್ಟ ಮೇಲೆ ಅದು ತಿರುಗುತ್ತಾ ಇರ್ಬೇಕಷ್ಟೇ, ಎರಡು ದಿನಕ್ಕ ವಾರಕ್ಕೆ ಒಂದ್ಸಲ ತಿರುಗುತ್ತಾ ಇರ್ಬೇಕು. ಅದೆಲ್ಲ ಅದ್ರ ಅಂಶನೆಲ್ಲ ಕಾಯಿ ಇರ್ತ ರಸ ಎಲ್ಲ ಅದರಲ್ಲಿ ಶೇಖರಣೆ ಆಗುತ್ತೆ. ಆದಾಗ ಅದನ್ನ ಬಸಿಯೋದು, ಬಸ್ತು ಅದನ್ನ ಒಂದು ಸ್ಪ್ರೇ ಮಾಡ್ಲಿಕ್ಕೆ ಒಂದು ಟ್ಯಾಂಕ್ ಇರುತ್ತಲ್ಲ, ಅದಕ್ಕೆ ಒಂದು ಲೀಟರ್ ಡಬ್ಬೆ ಅದಕ್ಕೆ ಹಾಕಿ ನೀರ್ ಹಾಕೊಂಡು ಸ್ಪ್ರೇ ಮಾಡ್ತಾ ಬಂದ್ರೆ ಅದು ಕಾಫಿಗೂ ಅನುಕೂಲ ಆಯ್ತು ಸರ್. ಅದು ಹೂ ಬಂದಾಗ ಬೆಳೆನೂ ಬರ್ತೈತೆ, ಕೀಟನಾಶಕನು ಕಂಟ್ರೋಲ್ ಆಯ್ತು. ಬಟ್ ಹೂ ಬಂದಾಗ ಅದನ್ನ ಸಿಂಪರಣೆ ಮಾಡೋದ್ರಿಂದ ಕ್ರಾಪ್ನು ಚೆನ್ನಾಗಿ ಹಿಡಿತು. ಸೊ ಆರಂಭದಲ್ಲಿ ಹೆಚ್ಚು ಕಾಯಿಗಳು ಕೊಡ್ತೈತ? ಕೊಡ್ತೈತೆ. ಈಗ ಒಂದು ಗಿಡದಿಂದ ಎಷ್ಟು ಕಾಯಿ ಹಣ್ಣು ನಿರೀಕ್ಷೆ ಸರ್? ಈಗ ಹೆಚ್ಚು ಕಡಿಮೆ ಅಂದ್ರೆ ಒಂದು ಗಿಡದಿಂದ ಒಂದು 6 ಕ್ವಿಂಟಲ್ 7 ಕ್ವಿಂಟಲ್ ಚೆನ್ನಾಗ್ ಕಾಪ್ ಅಂತಂದ್ರೆ 8 ಕ್ವಿಂಟಲ್ ತಕ ಕ್ರಾಪ್ ಬರ್ತದೆ ಗಿಡದ ಮೇಲೆ. ನೋಡಿ, ಈಗ ನೀವು ಬೇರೆ ತಳಿಯ ಮಾವಿನ ಹಣ್ಣುಗಳನ್ನು ಬೆಳಿತೀರಿ? ಹೌದು ಸರ್. ಅಂದ್ರೆ ನಿಮ್ಗೆ ಮಾರ್ಕೆಟ್ ಹೇಗೆ ಅದು ಅನುಕೂಲವಾಗಿದೆ? ನಿಮ್ಗೆ ಒಂದು ತಳಿಗೆ ಇರ್ತಕ್ಕಂತ ರೇಟ್ ಇನ್ನೊಂದು ತಳಿಗೆ ಬೇರೆ ಬೇರೆ ಇರ್ಬೋದು, ಬೆಲೆ ನಿರ್ಧಾರ ಮಾಡೋದು ಹೇಗೆ ನೀವು? ಬೆಲೆ ಅಂದ್ರೆ ನಾವು ಕೆಲವು ಕಡೆಗೆ ಮಾರ್ಕೆಟ್ ಅಲ್ಲೆಲ್ಲ ಅಲ್ಲೇ ಗೊತ್ತಾಗುತ್ತೆ ಸರ್. ಈಗ ಒಂದೊಂದು ಎಲ್ಲ ಹೋಗಿರ್ತೀವಿ ಅಲ್ಲಿ ಸುಮ್ನೆ ಕೇಳೋದು, ಇಲ್ಲಿ ಇಷ್ಟ ಐತ ಅಂದ್ರೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಕಮ್ಮಿ ಇಟ್ಟರು ಕೂಡ ನಮಗೆ, ಯಾಕಂದ್ರೆ ಸ್ವತಃ ಬೆಳೆದಿರೋದು, ನಾವು ಇನ್ನೊಂದಿಂದ ಖರೀದಿ ಮಾಡ್ಕೊಂಬಂದಿರಲ್ಲ. ಬಟ್ಟಿಗೆ ಇಡ್ತಿದ್ರೆ ಹಣ್ಣಿಗೆ? ಹೌದು ಸರ್, ಬಟ್ಟಿಗೆ ಹಾಕ್ತಿವಿ. ಹಣ್ಣೆ ಮಾರಾಟ ಮಾಡಿ ಹುಲ್ಲು ಅಂತಂದು ಕಳ್ಳ ಹಣ್ಣೆ ಮಾರಾಟ ಮಾಡ ಸರ್. ನಾವು ಕಾಯಿನೇ ಸೇಲ್ ಮಾಡಲ್ಲ, ಕಾಯಿ ಸೇಲ್ ಮಾಡಲ್ಲ. ನಾವೇ ಸ್ವತಃ ಆ ಗಿಡದಲ್ಲೇ ಬಲಿಯ ತಕ್ಕನ ಬಿಟ್ಟು ಹಣ್ಣಿಗೆ ಅದ ಬರ ತಕ್ಕನ ಬಿಟ್ಟು ಅದಕ್ಕೆ ಬಂದ ಮೇಲೆನೆ ಹರಿದು ಬಟ್ಟಿಗೆ ಹಾಕಿ ನ್ಯಾಚುರಲ್ ಬೇರೆ ಪೌಡ್ರು ಏನಿಲ್ಲ. ನೀವು ಲಾಸ್ಟ್ ಗಿಡದಲ್ಲಿ ಬಂದ್ರು ಕೂಡ ಗಿಡದಲ್ಲಿ ಸತಿ ಹಣ್ಣು ಕಿತ್ ಕೊಡ್ತೀವಿ ನಾವು. ಹೌದೌದು. ಆಮೇಲೆ ಗಿಡದಲ್ಲೇ ಹರಿದು ಅದನ್ನ ಅಲ್ಲೇ ಸ್ವಲ್ಪ ಕೇರಿನ ಅಂಶ ಸ್ವಲ್ಪ ಡ್ರೈ ಮಾಡಿ ಒಂದು 1-2 ತಾಸು ಬಿಟ್ಬಿಟ್ರೆ ಕೇರ್ ಡ್ರೈ ಆಗತ್ತೆ. ಕೇರಿನ ಅಂಶ ಅಲ್ಲೇ ಹಣ್ಣಿಗೆ ಬಂತಂದ್ರೆ ಅದಕ್ ಬಂತಂದ್ರೆ ಕೇರಿನ ಅಂಶನು ಅಲ್ಲೇ ಡ್ರೈ ಆಗಿರ್ತದೆ ಆಟೋಮೆಟಿಕ್ ಆಗಿ. ಅದು ಅದಕ್ ಬಂದಾಗ ಅದು ಆತರ ಆಗಕ್ ಸಾಧ್ಯ. ನೋಡಿ, ಈಗ ನ್ಯಾಚುರಲ್ ಆಗಿ ನೀವು ಹಣ್ಣು ಮಾಡಿ ಕೊಡ್ತಾ ಇದ್ದೀರಾ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರ್ತದ? ಮತ್ತೆ ಹೆಚ್ಚು ಬೆಲೆಯನ್ನ ನೀವು ನಿಗದಿ ಮಾಡಿದ್ರು ಅದು ಮಾರ್ಕೆಟ್ ಅಲ್ಲಿ ಮಾರಾಟ ಆಗುವ ಸಾಧ್ಯತೆ ಇರ್ತದ? ಹೇಗೆ ಇರ್ತದ ಸರ್? ಯಾಕಂದ್ರೆ ನ್ಯಾಚುರಲ್ ಅಂದ್ರೆ ಈಗೆಲ್ಲ ಕೆಮಿಕಲ್ ಹಾಕಿ ಸ್ಪ್ರೇ ಮಾಡ್ತಾರೆ, ಅದೇ ಅದು ಕಾರ್ಬನ್ ಅಂತ ಅದು ಇದು ಇಟ್ಟು ಹಣ್ಣು ಮಾಡಿಬಿಡ್ತಾರೆ. ಈಗ ಅದು 4 ದಿನದಲ್ಲಿ ಹಣ್ಣಾಗೋದು, 1 ದಿನದಲ್ಲಿ ಹಣ್ಣು ಮಾಡ್ತಾರೆ. ಅದ್ರಿಂದ ನಾವು ನ್ಯಾಚುರಲ್ ಮಾಡೋದ್ರಿಂದ ಅದು ಬೆಲೆನೂ ಜಾಸ್ತಿ ಇರ್ತದ ಸರ್. ಎಲ್ಲಿ ಮಾಡಿದ್ರು? ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಸರ್. ಈಗ ತೋಟ ಇಲ್ಲ ಮನೆ. ಹೌದೌದು ಹೌದಾ, ಅಲ್ಲಿಗೆ ಬಂದು ಹೋಯ್ತು ಬಿಟ್ಟು. ಹೌದೌದು, ಇಲ್ಲೇ ಅಷ್ಟು ಹಣ್ಣು ಖಾಲಿ ಆಗುತ್ತೆ. ಹೌದೌದು ಸರ್, ನೀವು ಟನ್ ಗಟ್ಟನೆ ತಗೊಂಬಂದು ಇಟ್ಟು ಕೂಡ ಹಣ್ಣು ಇಲ್ಲೇ ಖಾಲಿ ಆಗುತ್ತೆ. ಅಷ್ಟು ಬೇಡಿಕೆ ಇದೆ ನಿಮ್ಗೆ? ಹೌದು ಸರ್. ಬೇರೆ ಎಲ್ಲೋ ಸಿಟಿಗೆ ಹೋಗಿ ಮಾರ್ಬೇಕು? ಏನಿಲ್ಲ ಸರ್, ಈಗ ಎಲ್ಲ ಬೆಂಗಳೂರಾಗ ಇರ್ತಾರೆ, ಬರೀ ಫೋನ್ ಮಾಡಿದ್ರೆ ಬಸ್ ಮುಖಾಂತರ ಪಾರ್ಸಲ್ ಮಾಡಿದ್ರು ಕೂಡ ನಮಗೆ ಅಮೌಂಟ್ ಹಾಕ್ತಾರೆ ಅವ್ರು, ನಮಗೆ ಹಣ್ಣು ಬಾಕ್ಸಿಗೆ ಹಾಕಿ ಆನ್ಲೈನ್ ಮಾರ್ಕೆಟಿಂಗ್ ಬಾಕ್ಸ್. ಹೌದು ಸರ್, ಅದೂ ಇದೆ. ಬಂದು ಅವ್ರ ಅನುಕೂಲ ಇತ್ತಂದ್ರೆ ಬಂದು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಓಹೋ, ಈಗ ಬಳ್ಳಾರಿಲಿದ್ದಾನು ಬರ್ತಾರೆ ಸರ್ ನಿಮ್ ಹಣ್ಣು ಖರೀದಿಗಾಗಿ? ಹೌದೌದು, ಹುಬ್ಳಿ ಧಾರವಾಡಲಿದ್ದಾನು ಬರ್ತಾರೆ. ಯಾಕಂದ್ರೆ ಅವರು ವೀಕ್ಲಿ ಆಫ್ ಅಂತಂದು ಒಂದು ಸಂಡೇ ಅಂತ ಇರ್ತತೆ, ಅವತ್ತಿನ ದಿನ ಒಂದು 3-4 ಜನ ಕಲ್ತು ಒಂದು ಗಾಡಿ ಮಾಡ್ಕೊಂಡು ಬಂದು ಇಲ್ಲೇ ಕಾಯಿನೇ ಈಗ ಸಡನ್ ಆಗಿ ತಿನ್ಲಿಕ್ಕೆ ಒಂದ್ ಸ್ವಲ್ಪ ಹಣ್ಣು ತಗೊಳ್ತಾರೆ, ಉಳಿದಿದ್ದ ಹಂಗೆ ಗಿಡದಲ್ಲಿದ್ದ ಕಟ್ ಮಾಡ್ಕೊಂಬಂದಿರ್ತೀವಲ್ಲ ಅದನ್ನೇ ಪ್ಯಾಕ್ ಮಾಡ್ಕೊಂಡು ಅದ್ ಮಿನಿಮಮ್ ಆಗಕ್ಕೆ 4 ದಿನ ಬೇಕು ಹಣ್ಣು ಆಗಕ್ಕೆ. ನ್ಯಾಚುರಲ್ ಆಗಿ ಹಣ್ಣು ಆಗ್ಬೇಕಂದ್ರೆ 4-5 ದಿನ ಬೇಕು ಮಿನಿಮಮ್. ಹಂಗಾಗಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಹಣ್ಣಾದ ತಕ್ಷಣ ಹಣ್ಣಾದಂಗ ಮನೆಯಲ್ಲಿ ಸರ್. ಈಗ ಬೇನೇಶ ಅವೆಲ್ಲ ಸ್ವಲ್ಪ ಜಾಸ್ತಿ ನಮ್ ಸೈಡ್ ಜಾಸ್ತಿ ಸಿಗ್ತತೆ, ಅದ್ ಸ್ವಲ್ಪ ಕಮ್ಮಿ ಇರ್ತತೆ 50-60. ಈ ವರ್ಷ ಸ್ವಲ್ಪ ಕ್ರಾಪ್ ಬಹಳ ಕಮ್ಮಿ ಇತ್ತು, 80 ರೂಪಾಯಿ ಕಿಲೋ ಆಯ್ತು ಪರ್ ಕಿಲೋ. ನೀವು ಅಷ್ಟು ತಳಿಗಳಲ್ಲಿ ಯಾವ ಹಣ್ಣು ಬಹಳ ರುಚಿಕರವಾಗಿರ್ತದೆ? ಮಲ್ಲಿಕಾ ಬೇಡಿಕೆ ಇರ್ತದೆ. ಮಲ್ಲಿಕಾ, ಲಾಂಗ್ರಾ, ಮಲಗೋಬಾ. ಓಹೋ, ಲಾಂಗ್ರ ಏನದು, ಅದ್ರ ವಿಶೇಷತೆ ಏನು? ಅದ್ರ ವಿಶೇಷತೆ ಅಂದ್ರೆ ಸರ್, ಅದು ನೋಡಕ್ ಸಣ್ಣ ಹಣ್ಣು, ಬಾಳೆ ಇದು ಏಲಕ್ಕಿ ಬಾಳೆ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸೈಜ್ ಬರುತ್ತೆ, ಅದೇನ್ ಬಹಳ ದೊಡ್ಡ ಸೈಜ್ ಬರಲ್ಲ. ಆದ್ರೆ ಅದು ಚಿಪ್ಪೆ ಬಿಚ್ಚಿದ್ರೆ ಬಾಳೆ ಚಿಪ್ಪಿಗೆನ ಕಂಡ ಹತ್ತುತ್ತೆ, ಇದಕ್ಕೆ ಹತ್ತಲ್ಲ. ಬಟ್ ಅದು ಗೊಟ್ಟ ತಳ್ಳಗಿರ್ತತೆ ಹಣ್ಣು, ಹಣ್ಣು ಮಾತ್ರ ಅಮೃತ ತಿಂದಂಗ ಆಗುತ್ತೆ ಸರ್ ಅದು. ಅದ ಅಷ್ಟೇ ಮಲ್ಲಿಕ ಅಷ್ಟೇ ಸೇಮ್ ಅವೆರಡು. ಅದ್ರಾಗ ಇದು ಸ್ವಲ್ಪ ಸೈಜ್ ಚೆನ್ನಾಗಿ ಬರ್ತದೆ ಇದು ಮಲ್ಲಿಕಾ. ಲಾಂಗ್ರ ಬಂದ್ ಸ್ವಲ್ಪ ಸಣ್ಣ ಸೈಜ್ ಬರುತ್ತೆ, ಚಿಕ್ಕ ಸೈಜ್ ಬರುತ್ತೆ. ಹೌದೌದು, ಬಹಳ ಬೇಡಿಕೆ ಸರ್ ಅದಕ್ಕೀಗ. ಹೆಚ್ಚಿನ ಮಾಡಿದಾಗ ಮಾವಿಂದ್ರಾಗ ರಾಜ ಅಂದ್ರೆ ಈಗ ಅವೇ ಅನ್ಕೋಬೇಕು, ಅವೆರಡು ಮಲ್ಲಿಕಾ ಮತ್ತು ಲಾಂಗ್ರ. ಲಾಂಗ್ರ ಹೌದು, ಫಸ್ಟ್ ಗೆಲ್ಲ ಮಲಗೋಬ ಇತ್ತು, ಅವೆಲ್ಲ ಒಳ್ಳೆ ಹಣ್ಣೆ, ಬಟ್ ಇವಕ್ಕೂ ಈಗ ಒಳ್ಳೆ ಬೇಡಿಕೆ ಇದೆ ಸರ್. ನೋಡಿ, ಒಂದು ತೋಟ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಹಾ ಸರ್, ಜನ ಬೇಕು, ಎಷ್ಟು ಜನ ಬೇಕಾಗ್ತದೆ ಅದನ್ನ ಮಾರ್ಕೆಟ್ ಮಾಡಿಕೊಂಡು ಅದೆಲ್ಲ ಕಂಪ್ಲೀಟ್ ಆಗುವವರೆಗೂ ಎಷ್ಟು ಜನ ನೀವು ಕುಟುಂಬದವರು ತೊಡಕೊಂಡಿರ್ತೀರಿ ಸರ್? ಮಿನಿಮಮ್ ಅಂದ್ರೆ ಒಂದು 5-6 ಜನ ಬೇಕಾಗ್ತದೆ ಸರ್ ಅದಕ್ಕೆ. ಹೌದೌದು, ಈಗ ಕಾಯಿ ಕೀಳಕ್ಕೆ ಒಂದು 3-4 ಜನ ಬೇಕು, ಕೀಳದು ಅದನ್ನ ಎಲ್ಲ ಕ್ಲೀನ್ ಮಾಡೋದು, ತುಂಬು ಸ್ವಲ್ಪ ಕೆರಿನಂಶ ಇರ್ತತೆ ಅದನ್ನೆಲ್ಲ ತುಂಬ ಕೆಳಗೆ ಮಾಡಿ ಅದನ್ನೆಲ್ಲ ಒರೆಸಿ ಮಣ್ಣು ಹತ್ತಿರ್ತತೆ. ಯಾಕಂದ್ರೆ ಹಂಗೆ ಬಾಕ್ಸಿಗೆ ಹಾಕ್ಯಂದ್ ತುಂಬಕೆ ಬಂದ್ಬಿಟ್ರೆ ಅದು ಹಳ್ಳು ಇದು ಆಗಿ. ಬಿಡಿಸೋ ವಿಧಾನ ಏನು, ಯಾವ ರೀತಿ ಬಿಡಿಸ್ತೀರಿ ನೀವು? ನಾವು ಸಿಗಲ್ಲಿಗೆನ ಕೈಲೇ ಕೀಳ್ತೀವಿ ಸರ್, ಆಮೇಲೆ ಅದಕ್ಕಾಗದಂತ ಒಂದು ಜೋಟಿ ಅಂತ ಮಾಡಿರ್ತೀವಿ, ಕಲ್ಲಿ ಟೈಪ್ ಮಾಡಿ ಒಂದು ಬಿದಿರು ಕೋಲಿಗೆ ಹಿಂಗ್ ರೌಂಡ್ ಇದು ಮಾಡ್ಕೊಂಡು ಕೊಂಡಿ ಮಾಡಿರ್ತೀವಿ, ಆ ಕೊಂಡಿಲೇ ಬಿದ್ರೆ ಹಣ್ಣು ಹೊಡೆದು ಪೆಟ್ಟಾಗಿ ವೇಸ್ಟ್ ಆಗ್ತದೆ ಸರ್, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಆ ಕಲ್ಲಿ ಅಂತಂದು ಮಾಡಿ ಆ ಕಲ್ಲಿಲೇ ಕೀಳ್ತೀವಿ ನಾವು. ಹೌದೌದು. ಅಲ್ಲ, ಈಗ ಕೆಲವರು ಏನೇನೋ ತಂತ್ರ ಮಾಡ್ತಾರೆ, ಒಂದು ಚೀಲ ತರ ಮಾಡ್ಕೊಂಡು ಅಲ್ಲಿಂದ. ಅದೇ ಸರ್, ಈ ಕಲ್ಲಿ ಅಂದ್ರೆ ಅದನ್ನೇ, ಈಗ ತಂತಿ ರೌಂಡ್ ಮಾಡ್ಕೊಂಡು ಜಾಲರಿ ಟೈಪ್, ಆ ಕಲ್ಲಿ ಅಂದ್ರೆ ಜಾಲರಿ ಟೈಪ್ ಮಾಡಿ ಬೀಳಲ್ಲ ಸರ್. ಕೀಳಿದಾಗ ಏನಾಗುತ್ತೆ, ಅದು ಈಗ ಕೊಂಡಿ ಮಾಡಿರ್ತೀವಿ, ಆ ಕೊಂಡಿಗೆ ಹಾಕ್ಯಂದ್ ಕೀಳಿದಾಗ ಜಾಲರಿ ಬೀಳ್ತತೆ. ವೇಸ್ಟ್ ಆಗಲ್ಲ. ಏನೋ ಅನಿವಾರ್ಯ ಒಂದ್ ಎರಡು ಹೋಗ್ತಿರ್ತಾವ ಮತ್ತೆ ಸಹಜ. ತೋಟಗಾರಿಕೆ ಬೆಳೆಗೆ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿಯ ಅಂದ್ರೆ ಈಗ ಮಾವಿನ ಬೆಳೆಗೆ ಯಾವ ರೀತಿಯ ನೀವು ಅನುದಾನಗಳನ್ನ ತಗೊಂಡಿದ್ರಿ ಸರ್? ನಮ್ದು ಫಸ್ಟ್ ಎಲ್ಲ ನಮ್ದು ಇನ್ನ ಪಟ್ಟ ಆಗಿದ್ದಿಲ್ಲ, ಅವಾಗೆಲ್ಲ ಫಸ್ಟ್ ತೋಟ ಇದ್ದಾಗೆ ಪಟ್ಟ ಆಗಿದ್ದಿಲ್ಲ, ನೀರಾವರಿನೂ ಇದ್ದಿಲ್ಲ. ಅದೆಲ್ಲ ಪಟ್ಟಾವೆಲ್ಲ ಇದ್ದಿದ್ರೆ ಗೋರ್ಮೆಂಟ್ ಕಡೆಯಲ್ಲಿ ಇದ್ದಾನೆ ಈ ಬೋರ್ವೆಲ್ ಹಾಕ್ಸ್ಲಿಕ್ಕೆ ಗಂಗಾ ಕಲ್ಯಾಣ ಅವೆಲ್ಲ ಬರ್ತಿದ್ವು. ಬಟ್ ಅದ್ರಲ್ಲಿಂದ ನಮಿಗೂ ಫಸ್ಟ್ ಅವಾಗೆಲ್ಲ ಜೀವನ ಮಾಡಕ್ಕೆ ಕಷ್ಟ, ನಮ್ಮಪ್ಪರೊಬ್ಬರೇ ದುಡಿಯಾರು, ಹಂಗಾಗಿ ಅದೆಲ್ಲ ಮಾಡಕ್ ಆಗ್ಲಿಲ್ಲ. ಈಗೆಲ್ಲ ಸ್ವಲ್ಪ ಅದಕ್ಕೆಲ್ಲ ಮಾರ್ಗಸೂಚನೆ ಮಾಡ್ಕೊಂತಾ ಇದೀವಿ. ಅದ್ರಲ್ಲಿಂದ ಈ ಗೌರ್ಮೆಂಟ್ ಅಂದ್ರೆ ಈಗ ಪಟ್ಟ ಎಲ್ಲ ಅನುಕೂಲ ಇತ್ತಂದ್ರೆ ಅದಕ್ಕೆ ಸಿಗುತ್ತೆ ಸರ್. ನಿಮ್ಗೆ ಇಲಾಖೆಯಿಂದ ಯಾವ್ದೇ ರೀತಿಯ ಇಲ್ಲ ಏನು, ಅವಾಗ ಗಿಡ ಅಷ್ಟೇ ಸಬ್ಸಿಡಿ ಕೊಟ್ಟಿದ್ದಾರೆ. ಅದೊಂದು ಗಿಡ ಒಂದು ಕೊಟ್ಟಿದ್ದಾರೆ, ಬಿಟ್ರೆ ಎಲ್ಲ ನಾವೇ ಸ್ವತಃ ಮಾಡ್ಕೊಂಡಿರ ಸರ್. ನಿಮ್ ಕುಟುಂಬದ ಬಗ್ಗೆ ಹೇಳಿ, ಯಾರ್ಯಾರಿದ್ದೀರಾ ಮನೆಯಲ್ಲಿ? ಸರ್, ನಾವು ನಮ್ಮಪ್ಪರಿಗೆ 5 ಜನ ಮಕ್ಕಳು, 2 ಹೆಣ್ಮಕ್ಳು ಮ್ಯಾರೇಜ್ ಆಗಿದೆ, ಆಮೇಲೆ 3 ಗಂಡ ಮಕ್ಕಳು. 3 ಗಂಡ ಮಕ್ಕಳು ಅಂದ್ರೆ ಕೂಡ ಈಗ ಅದರಲ್ಲೇ ಇದೇ ಕೃಷಿಯಲ್ಲೇ ತೊಡ್ಕೊಂಡು. ಹೌದೌದೌದು ಸರ್. ಏನ್ ಓದಿದ್ರಿ ಸರ್? ನಾವು SLC ಓದಿದೆ. ಇನ್ನ ಇಬ್ರು ಸಹೋದರರು? ಅವ್ರು ಒಬ್ರು 9th ಓದಿದಾರೆ ಸರ್, ಒಬ್ರು ದೊಡ್ಡವರು ದೊಡ್ಡ ಬ್ರದರ್ಸ್, ಅವರು 2nd PUC ಮಾಡಿದ್ದಾರೆ. ಬಟ್ ಅವರು ಫಸ್ಟ್ ಗೆಲ್ಲ ಇದ್ರಲ್ಲಿ ಹೋಗ್ತಿದ್ರು, ಕಂಪನಿ ಒಳಗೆ ಸೂಪರ್ವೈಸರ್ ಕೆಲಸ ಎಲ್ಲ ಹೋಗ್ತಿದ್ರು, ಅದೆಲ್ಲ ಸಾಕಾಗ್ಲಿಲ್ಲ ನಮಗೆ, ಸರಿ ಅನ್ಸ್ಲಿಲ್ಲ. ಯಾಕಂದ್ರೆ ನಮ್ದೇ ಕೃಷಿ ಇರೋದ್ರಿಂದ ಈ ಮಾವಿನ ನಾವೇ ಸ್ವತಃ ವ್ಯವಹಾರ ಮಾಡ್ತಾರಿಂದ. ಒಟ್ಟಾರೆ ಎಷ್ಟು ಮರಗಳಿದಾವೆ ಈಗ? ಹೆಚ್ಚು ಕಡಿಮೆ ಸರ್ ಈಗ 100-180 ಗಿಡ ಇದೆ. ವಾರ್ಷಿಕ ವಹಿವಾಟು ಎಷ್ಟಿದೆ ನಿಮ್ದು ಈಗ? ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ? ಈಗ ವರ್ಷಕ್ಕೆ ಏನು ಕಮ್ಮಿ ಇರ್ಲಿ, ಈ ಕ್ರಾಪ್ ಜಾಸ್ತಿ ಇದ್ರೆ ರೇಟ್ ಕಮ್ಮಿ ಇರ್ತತೆ, ಕ್ರಾಪ್ ಕಮ್ಮಿ ಇದ್ರೆ ರೇಟ್ ಜಾಸ್ತಿ ಇರ್ತತೆ. ಹಂಗಾಗಿ ಮಿನಿಮಮ್ ಅಂದ್ರೆ ಒಂದು 6-7 ಲಕ್ಷ ತೆಗಿತೀವಿ ಸರ್. 7-8 ಲಕ್ಷ ತೆಗಿತೀವಿ ಹೆಚ್ಚು ಕಡಿಮೆ. ನೀವು ಹೇಳಿದ್ರಿ ಅಂದ್ರೆ ಈಗ ಕ್ರಾಪ್ ಕಮ್ಮಿ ಆಗುತ್ತೆ ಹೆಚ್ಚಾಗುತ್ತೆ, ಯಾವ ಕಾರಣಕ್ಕೆ ಹಂಗೆ ವೇರಿಯೇಷನ್ ಆಗ್ತದೆ ಅಂದ್ರೆ? ಮಳೆಗಾಲ ಸ್ವಲ್ಪ ಇದಾಗಿರ್ತದೆ ಸರ್ ಹೆಚ್ಚು ಕಡಿಮೆ. ಹೋದ ಸಲನೇ ಈಗ ರೀಸೆಂಟ್ಲಿ ತಗೊಳ್ರಿ, ಹೋದ ಸಲ ಮಳೆಗಾಲ ಬಹಳ ಕಮ್ಮಿ ಆಗಿಬಿಡ್ತು. ಕಮ್ಮಿ ಆಗಿರೋದ್ರಿಂದ ವಾತಾವರಣ ಕೂಲ್ ಇದ್ದಷ್ಟು ಅದು ಕ್ರಾಪ್ನು ಹಿಡಿತತೆ, ಹೂವನು ಹೊಡಿತತೆ, ಕ್ರಾಪು ಹಿಡಿತತೆ. ಇದು ಯಾಕಂದ್ರೆ ನಾವು ಏನೇ ನೀರು ಆವರಿಸಿದ್ರು ಕೂಡ ಬಡ್ಡಿಗೆ ನೀರ್ ಬಿಟ್ರು ಕೂಡ ಎಷ್ಟು ಸಾಧ್ಯ ಹೇಳ್ರಿ, ಹೊರಗಿಂದ ಇದನ್ನೇ ಹಾವರಿನೇ ಎಳ್ದು ಬಿಡ್ತತೆ ನೀರಿನ ಅಂಶ. ಹಂಗಾದಾಗ ಸ್ವಲ್ಪ ಕ್ರಾಪ್ ಕಮ್ಮಿ ಆಗ್ತವೆ, ಒಂದೊಂದ್ಸಲ ಒಂದೊಂದ್ಸಲ ಕ್ರಾಪ್ ಬರ್ತದೆ, ಒಂದೊಂದ್ಸಲ ಕ್ರಾಪ್ ಜಾಸ್ತಿನೂ ಇರ್ತತೆ, ತಂಪು ಇರ್ತತೆ. ಬಟ್ ಈ ಬೂದಿ ರೋಗ ಅಂತ ಬರುತ್ತೆ ಮಾವಿನದಕ್ಕ, ಬೂದಿ ರೋಗ ಅಂತ ಬರುತ್ತೆ, ಆಮೇಲೆ ಜಿಗಿ ಅಂತ ಬರುತ್ತೆ. ಇವೆರಡು ಬಂತಂದ್ರೆ ಹೂವಿದ್ದಾಗ ಕ್ಲೀನ್ ಸರ್, ಏನೇನೇನೇನಿರಲ್ಲ. ಆವಾಗ ಅದಕ್ಕೆ ಮುಂಚೆನೆ ಅದಕ್ಕೆ ಏನು ಸಿಂಪರಣೆ ಮಾಡ್ಬೇಕಂತ ನಾವು ತಯಾರು ಮಾಡಿ ಇಟ್ಕೊಂಡಿರ್ಬೇಕು ಸ್ಟಾಕ್. ಹಣ್ಣಲ್ಲಿ ಹುಳ ಆಗ್ತವೆ. ಹೌದ್ ಸರ್. ಅದು ಯಾಕೆ ಆಗ್ತದೆ, ಅದನ್ನ ನಿಯಂತ್ರಣ ಮಾಡಕ್ ಏನಾದ್ರೂ ನೀವು ಪ್ರಯತ್ನ ಮಾಡಿ? ಇದೆ ಸರ್, ಅದಕ್ಕೆ ನಿಯಂತ್ರಣ ಮಾಡಕ್ ಇದೆ ಸಾಕಷ್ಟು ಇದೆ. ಯಾಕಂತೆ ಈಗ ನ್ಯಾಚುರಲ್ ಆಗಿ ಈಗ ಮಳೆಗಾಲ ಜಾಸ್ತಿ ಆದಾಗ ಕೆಳಗೆಲ್ಲ ಹುಲ್ಲಾಗಿ ಹುಲ್ಲಾಗದ್ರೆ ಅದ್ರಲ್ಲಿಂದ ಏನೋ ಜಾಸ್ತಿ ಹುಳ ಆಗಲ್ಲ. ಬಟ್ ಇನ್ನೊಂದು ಏನಂದ್ರೆ ನಾವು ಅದು ವೇಸ್ಟ್ ಆಗಿ ಬಿದ್ದಿರ್ತವೆ, ಗುಬ್ಬಿ ಕಾಗಿ ಕಡ್ದಿರ್ತವೆ, ಅದು ವೇಸ್ಟ್ ಬಿದ್ದಿರ್ತತಲ್ಲ ಅದನ್ನ ನಾವು ಅಲ್ಲೇ ಬಿಡಬಾರದು. ಅದ್ರಲ್ಲಿಂದಾನೆ ಬೇಕಾದಷ್ಟು ಅದು ಉಳಿದಂಶ ಬರ್ಲಿಕ್ಕೆ ಒಂದು ಕಾರಣ. ನಾವಾಗಿ ನಾವೇ ಮಾಡ್ಕೊಂತೀವಿ. ಅದನ್ನೇನ್ ಮಾಡ್ಬೇಕು, ತೆಗಿಬೇಕು, ಒಂದು ಮಣ್ಣು ಒಂದು ಕುಣಿ ತೆಗೆದು ಮಣ್ಣೊಳಗೆ ಹಾಕಿಬಿಟ್ರೆ ಅದು ಗೊಬ್ಬರನು ಆಗ್ತತೆ, ಇರ್ತಕ್ಕಂಥ ಕಾಯಿಗೂ ಅದು ಉಳಿದಂಶನೂ ಬೆಳೆಯಲ್ಲ. ಒಟ್ಟು ಕುಟುಂಬ ತೋಟಗಾರಿಕೆಯ ಕೃಷಿಯ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಉದ್ಯೋಗ ಅಥವಾ ಬೇರೆ ವ್ಯವಹಾರ? ಇಲ್ಲ ಇಲ್ಲ ಸರ್, ಬೇರೆ ಅದೇ ಇಲ್ಲ. ಈಗ ಬಂದು ಈಗ ಒಂದು 8 ವರ್ಷಲಿದ್ದಂತ ಪೂರ ಅದ್ರಲ್ಲಿದ್ದಾನೆ ಮಾವಿನ ಬೆಳೆ ಮೇಲೆ. ಈಗ ಯಾಕಂದ್ರೆ ಸ್ವಂತ ತೋಟನೆ ಬೆಳೆಸಿದ್ವಿ, ಈಗ ಅದ್ರಲ್ಲಿಂದಾನೆ ಬೇಕಾದಷ್ಟು ಮೂರು ಕುಟುಂಬನೂ ಬೆಳೆಸ ನಿಭಾಯಿಸಷ್ಟು ಕೆಪಾಸಿಟಿ ಇದೆ. ರೈತರು ಸಾಲ ಮಾಡ್ಕೊಳ್ತಾರೆ, ಹತಾಶರಾಗ್ತಾ ಇರ್ತಾರೆ. ತೋಟಗಾರಿಕೆ ಬೆಳೆ ಬೆಳೆಯೋದ್ರಿಂದ ಈ ಹತಾಶತನದಿಂದ ಹೊರಗಡೆ ಬರ್ಬೋದಾ? ಬರ್ಬೋದು ಆರಾಮಾಗಿ. ಈಗ ನೀವು ಈಗ ಚಂದ್ರಶೇಖರ್ ನಿಮ್ ಕುಟುಂಬನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸಾಲ ಸೋಲಕ್ಕೆ ಗುರಿ ಆಗದೆ ಒಂದು ದೃಢತೆಯಿಂದ ಜೀವನ ಮಾಡ್ಬೋದು. ಮಾಡ್ಬೋದು ಸರ್, ಶ್ರಮ ಪಡ್ಬೇಕಷ್ಟೇ. ಈಗ ರೈತರದ್ದು ಏನಂದ್ರೆ ಶ್ರಮ ಪಟ್ಟಷ್ಟು ಪ್ರತಿಫಲ ಸಿಗುತ್ತೆ. ಅದು ಬಿಟ್ಟು ನಾವು ಇದು ಒಂದ್ ಸ್ವಲ್ಪ ಮಾಡಿದ್ವಿ, ಅದ್ನಲ್ಲಿ ಕೈ ಬಿಟ್ಟಿವಿ, ಇನ್ನೊಂದ್ ಮಾಡಿದ್ವಿ ಅಂದ್ರೆ ಅದು ಫಲ ಯಾವ ತರದಿಂದ ಸಿಗುತ್ತೆ ಹೇಳ್ರಿ. ಒಳ್ಳೇದು ಚಂದ್ರಶೇಖರ್ ಅವರೇ. ಓಕೆ ಸರ್, ಸಂಡೂರು ಭಾಗದಲ್ಲಿ ಮಾವು ಬೆಳೀತಾ ಇದ್ದೀರಾ, ಅದರಲ್ಲೂ ನೈಸರ್ಗಿಕವಾಗಿ ಹಣ್ಣು ಮಾಡಿ ಮಾರಾಟ ಮಾಡ್ತೀರಿ, ಮತ್ತೆ ನಿಮ್ಮ ತೋಟಕ್ಕೆ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲೂ ಸಹಿತ ಬೇರೆ ಕಡೆ ನೀವು ಮಾರಾಟ ಮಾಡಿಗೆಲ್ಲ ಪುಟ್ಟಾಗ ತಗೊಂಡೋಗಿ ಮಾರ್ಕೆಟ್ಗೆ ಊರಾಗ ಹತ್ತು ಮಾರ್ತಿದ್ವಿ. ಈಗೆಲ್ಲ ಜನಕ್ಕೆಲ್ಲ ಗೊತ್ತಾಗಿದೆ, ಏಯ್ ಚಂದ್ರು ಚೆನ್ನಾಗಿ ಒಳ್ಳೆ ಹಣ್ಣು ಕೊಡ್ತಾನಪ್ಪ, ನ್ಯಾಚುರಲ್ ಆಗಿರ್ತಾವೆ, ನಾವ್ ಅಲ್ಲೇ ಗಿಡದಾಳಿಂದ ತಂದು ಮನೆಗೆ ಇಟ್ಕೊಂಡ್ರು ಕೂಡ ಹಣ್ಣು ಆಗ್ತತೆ, ಒಳ್ಳೆ ಹಣ್ಣು ತಿಂತೀವಿ ಅಂದ ಒಂದು ಇದಾಗಿರೋದ್ರಿಂದ ಇಲ್ಲೇ ಬಂದು ತಗೊಂಡು. ವರ್ಷಕ್ಕೆ ಎಷ್ಟು ಟನ್ ಗಟ್ಟ ಆಗ್ತದೆ ಸರ್? ಹೆಚ್ಚು ಕಡಿಮೆ ಚೆನ್ನಾಗಿ ಕ್ರಾಪ್ ಅಂದ್ರೆ ಒಂದು 7-8 ಟನ್ ಬರ್ತದೆ ಸರ್. ವರ್ಷ ಒಂದು 7-8 ಟನ್ ನಿಮ್ಮ ತೋಟದ ಹತ್ರನೇ ಮಾರ್ತೀರಾ ನೀವು? ಹೌದು. ಅದು ಎಲ್ಲೂ ಸಹಿತ ಸಾಗಾಣಿಕೆಗೆ ನೀವೇ ಒತ್ಕೊಂಡು ಹೋಗಿ ಕಷ್ಟಪಟ್ಟು ಮಾಡಿ? ಇನ್ನ ಹೆಚ್ಚು ಕಡಿಮೆ ನಮಗೆ ಕ್ರಾಪ್ ಕಮ್ಮಿ ಆತಂದ್ರೆ ಬೇರೆ ತೋಟದಿಂದ ಖರೀದಿ ಮಾಡಿ ಆಗ್ಲಿ ನಾವು ಮಾಡ್ತೀವಿ. ಅಲ್ಲೇ ನಿಮ್ ಜಾಗದಲ್ಲೇ ಮಾರ್ತೀವಿ? ಹೌದೌದು, ಅಲ್ಲೇ ನಮ್ ಜಾಗದಲ್ಲೇ ಮಾಡ್ತೀವಿ. ಯಾಕಂದ್ರೆ ನಾವೇ ಸ್ವತಃ ತೋಟಕ್ಕೆ ಹೋಗಿ ಅದಕ್ಕೆ ಬಂದಂತ ಕಾಯಿ ನಾವೇ ಅರ್ದು ಇದು ಮಾಡ್ತೀವಿ. ಯಾಕಂದ್ರೆ ಈಗ ಅನುಭವ ಇಲ್ದಂತಾರನ್ನ ಕರ್ಕೊಂಡು ಹೋದ್ರೆ ಈಗ ನೋಡಕ್ ದೊಡ್ಡದಿರ್ತತೆ, ಅದಕ್ಕೆ ಬಂದಿರಲ್ಲ, ಹಂಗ ಅದಾದ್ರೆ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗುತ್ತೆ, ಹಣ್ಣಾಗಲ್ಲ. ನೀವೇ ಬಿಡಿಸ್ತೀರಾ ಅದನ್ನ? ಹೌದೌದೌದು, ನಾವೇ ಬಿಡಿಸ್ತೀವಿ ಸರ್. ಒಳ್ಳೇದು ಚಂದ್ರಶೇಖರ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಮಾವು ಬೆಳೆಯ ಸಾಕಷ್ಟು ತಳಿಗಳನ್ನ ನೀವು ಅದರಲ್ಲಿ ಬೆಳೆಸಿ, ಮತ್ತೆ ನಿಮ್ಮದೇ ಮಾರ್ಕೆಟಿಂಗ್, ಅದು ನಿಮ್ಮ ಹತ್ರನೇ ಬಂದು ಹಣ್ಣನ್ನ ಖರೀದಿ ಮಾಡುವಷ್ಟು ಜನರು ನಿಮ್ಮ ಹಣ್ಣಿಗೆ ಅಡಿಟ್ ಆಗಿದ್ದಾರೆ. ಸೊ ಅದರಿಂದ ನೀವು ಒಂದು ಸುಸ್ಥಿರವಾಗಿರ್ತಕ್ಕಂತ ಜೀವನವನ್ನು ಕಂಡುಕೊಂಡಿದ್ದೀರಿ. ಎಲ್ಲಾ ಅನುಭವಗಳನ್ನ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ತಾವು ವಿವಿಧ ತಳಿಗಳ ಮಾವು ಬೆಳೆಯುವ ಸಂಡೂರು ತಾಲೂಕು ಸೋಮಲಾಪುರದ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಈಗ ಕೇಳೋಣ ಒಂದು ಕೃಷಿ ಗೀತೆಯನ್ನ. ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ, ಬಂದ ಬಂದನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.